ಒಂದೊಂದ್ಸರಿ ಏನಾಗುತ್ತೆ, ಸಗಣಿ ಗೊಬ್ಬರನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆ ಉದ್ದೇಶ ಅಂತಂದ್ರೆ, ಮೊದಲೇ ಕೊಳ್ತಂತ ಸಗಣಿ ಗೊಬ್ಬರವನ್ನ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಪೋಷಕಾಂಶ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ರೈತ ಬಂದರು ಬಿತ್ತನೆಗಿಂತ ಮೊದಲೇ, ಸೊ ಕೆಲವು ಭಾಗದಲ್ಲಿ ಈಗ ಎರೆಹುಳು ಗೊಬ್ಬರಗಳನ್ನ ಹಾಕ್ತಾರೆ, ಜೊತೆಗೆ ಕಾಯಿರ್ ಪಿತ್ ಅಂತ ಹೇಳ್ತದೆ. ಈಗ ನಮ್ಮ ಅರಸೀಕೆರೆ ಭಾಗ ಚನ್ನರಾಯಪಟ್ಟಣದಲ್ಲೆಲ್ಲ ಕಾಯಿರ್ ಪಿತ್ ಡಿಕಂಪೋಸ್ ಅಂತ ಕೊಳ್ತಂತ ನಾರಿನ ಪುಡಿ ಎಲ್ಲ ತುಂಬಾ ಸಿಗ್ತಾ ಇದೆ. ಸೊ ಅದನ್ನೆಲ್ಲ ಚೆನ್ನಾಗಿ ಕೊಳಿಸಿ ಒಂದು ತಿಂಗಳ ಕಾಲ ನೀವು ಮಡಿಗಳನ್ನ ತಯಾರು ಮಾಡ್ಕೊಂಡು ನೀವು ನೆಕ್ಸ್ಟ್ ಬಿತ್ತನೆಗೆ ಉಪಯೋಗ ಮಾಡಬಹುದು. ಸೊ ಅದು ಮೊದಲನೇದಾಗಿ ಏನಂದ್ರೆ, ಬಿತ್ತನೆ ಮಾಡಬೇಕಾದ್ರೆ ರೈತ ಬಾಂಧವರು ಎಲ್ಲರೂ ತೋಟಗಾರಿಕಾ ಬೆಳೆಗಳಲ್ಲಿ ಬೀಜೋಪಚಾರ ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲಾ ರೈತ ಬಾಂಧವರು 2 ಗ್ರಾಂ ಮ್ಯಾಂಕೋಸ್ ಜಬ್ಬು, 1 ಗ್ರಾಂ ಸ್ಟೆಪ್ಟೋಸೈಕ್ಲಿನ್, 2 ml ಕ್ಲೋರಿ ಪರಿಪಸ್ ಅಂತ, ಇಲ್ಲಿ 3 ಶಿಲೀಂಧ್ರನಾಶಕ, ಕೀಟನಾಶಕ ಮತ್ತೆ ಬ್ಯಾಕ್ಟೀರಿಯಾ ನಾಶಕ, 3 ಔಷಧಿಗಳಿರೋದ್ರಿಂದ ಅದನ್ನ ಒಂದು 2 ಗಂಟೆ ಟೈಮು ಚೆನ್ನಾಗಿ ನೆನೆಸಿ ನೆರಳಲ್ಲಿ ಇಟ್ಟು ಬಿತ್ತನೆ ಮಾಡಬೇಕಾಗುತ್ತೆ. ಸೊ ಯಾಕಂದ್ರೆ ಬೇರೆ ರೈತರಲ್ಲಿ ಅದು ಶಿಲೀಂಧ್ರ ಆಗಿರ್ಬೋದು ಅಥವಾ ವೈರಾಣ ಆಗಿರ್ಬೋದು ಅಥವಾ ಕೀಟಗಳ ಮೊಟ್ಟೆಗಳಾಗಿರ್ಬೋದು ಅದು ಹಡದಂಗೆ ಹತೋಟಿ ಮಾಡಬಹುದು. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಮೊದಲೇ ಬಿತ್ತನೆ ಮಾಡಬೇಕಾದ್ರೆ ನಮ್ಮ ಮೊದಲೇ ಹೇಳದಂಗೆ 1 ಗ್ರಾಂ ಸ್ಟೆಪ್ಟೋಸೈಕ್ಲಿನ್, 2 ಗ್ರಾಂ ಮ್ಯಾಂಕೋಸ್ ಜಬ್ಬು, 2 ml ಕ್ಲೋರಿ ಪರಿಪಸ್ ಪ್ರತಿ ಲೀಟರ್ನ ಚೆನ್ನಾಗಿ ಕರಗಿಸಿ 2 ಗಂಟೆ ಟೈಮ್ ಚೆನ್ನಾಗಿ ನೆನೆಸಿ ನೆರಳಲ್ಲಿ ಇಟ್ಟು ಬಿತ್ತನೆ ಮಾಡೋದ್ರಿಂದ ಖಂಡಿತವಾಗಿ ಅರ್ಧ ಪ್ರಮಾಣನ ನಾವು ಅಲ್ಲೇ ನಾವು ರೋಗ ಮತ್ತು ಕೀಟಗಳ ಹಾವಳಿನ ಹತೋಟಿ ಮಾಡಬಹುದು. ಈ ಅರಿಶಿನ ಏನಿದೆಯೋ ಇದರಲ್ಲೇ ಸಾಕಷ್ಟು ಔಷಧೀಯ ಗುಣಗಳು ಇದ್ದಾಗ ಅಂತ ಹೇಳಿ ಹೇಳ್ತಾರೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಇದೊಂದು ಒಳ್ಳೆಯ ಶಿಲೀಂಧ್ರ ನಾಶಕ ಅಂತಲೂ ಕೂಡ ಹೇಳ್ತಾರೆ. ಆದ್ರೂ ಕೂಡ ಇದಕ್ಕೆ ಬೀಜೋಪಚಾರ ಮಾಡತಕ್ಕಂತ ಅಗತ್ಯ ಇದೆಯಾ? ಹೌದು, ಯಾಕೆಂತಂದ್ರೆ ಅರಿಶಿನ ಗೆಡ್ಡೆಲಿ ಜಾಸ್ತಿ ಇರುತ್ತೆ, ಅಂದ್ರೆ ಒಳಗಡೆ ಶಿಲೀಂಧ್ರ ನಾಶಕ ಇರಬಹುದು, ಬ್ಯಾಕ್ಟೀರಿಯಾ ನಾಶಕ ಇರಬಹುದು, ಮೇಲ್ಗಡೆ ಫಂಗಸ್ ಬೆಳೆದಾಗ ಅದನ್ನ ಹತೋಟಿ ಮಾಡಕ್ಕಾಗಲ್ಲ. ಸಿಪ್ಪೆ ಮೇಲೆ ಇರೋದ್ರಿಂದ ಅದನ್ನ ಮುಳುಗಿಸಿ ಹಜ್ಜೋದ್ರಿಂದ ಶಿಲೀಂಧ್ರಗಳು ಹೋಗ್ತವೆ. ಆ ನಿಟ್ಟಿನಲ್ಲಿ ಮೊಳಕೆ ಹೊಡತಕ್ಕಂತದ್ದು ಒಳಗಡೆ ಖಂಡಿತವಾಗಿರುತ್ತೆ, ಬಟ್ ಮೇಲ್ಗಡೆ ಶಿಲೀಂಧ್ರಗಳಿದ್ದಾಗ ಖಂಡಿತವಾಗೂ ಪ್ರಸಾರ ಆಗುತ್ತೆ ಒಂದ್ ಕಡೆಯಿಂದ. ಯಾಕಂದ್ರೆ ರೈತರು ಇತ್ತೀಚಿನ ದಿನಗಳಲ್ಲಿ ಹನಿ ನೀರಾವರಿ ಹತ್ರ ಸ್ಪ್ರಿಂಕ್ಲರ್ ಅಳವಡಿಸ್ತೇನೆ ಆಯ ನೀರು ಆಯ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಪ್ರಸಾರ ಆಗ್ತಿರುತ್ತೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಬೀಜೋಪಚಾರ ಬಹಳ ಅತ್ಯಗತ್ಯ ಆಗಿದೆ, ಬಹಳ ಮುಖ್ಯ, ಅದನ್ನು ಮಾಡಲೇಬೇಕು ಖಂಡಿತವಾಗಿ ಅನ್ನುವಂಥದ್ದು. ಸಾಮಾನ್ಯವಾಗಿ ಯಾವೆಲ್ಲ ತಳಿಗಳು ಅರಿಶಿಣದಲ್ಲಿ ಇದ್ದಾವೆ, ಹೆಚ್ಚು ಇಳುವರಿಯನ್ನ ಕೊಡ್ತಕ್ಕಂತ ತಳಿ ಯಾವುದು, ಇತ್ತೀಚೆಗೆ ಯಾವ್ದಾದ್ರೂ ಹೊಸ ತಳಿಗಳನ್ನ ಸಂಶೋಧನೆಯನ್ನ ಮಾಡಲಾಗಿದೆಯಾ? ಖಂಡಿತ, ಈಗ ತಳಿ ಬಗ್ಗೆ ಹೇಳಬೇಕು ಅಂತಲೇ ಆಲ್ಮೋಸ್ಟ್ ಆಲ್ ಈಗ ನಮ್ಮ ಚಾಮರಾಜನಗರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಮೈಸೂರು ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ನಮ್ಮ ಅರಸೀಕೆರೆ ಅಥವಾ ಚಂದ್ರಪಟ್ಟಣ ತಾಲೂಕುಗಳಲ್ಲಿ ಅಥವಾ ಬೀದರ್ ಜಿಲ್ಲೆಗಳಲ್ಲಿ ಅರಿಶಿನ ಬೆಳೀತಾ ಇದ್ದಾರೆ. ಆದ್ರೂ ಕೂಡ ರೈತರು ಸ್ಥಳೀಯ ತಳಿಗಳನ್ನ ಬೆಳೀತಿದ್ದಾರೆ. ಸ್ಥಳೀಯ ತಳಿಗಳನ್ನ ಬೆಳೆದ್ರೆ ಏನಾಗುತ್ತೆ, ಇಳುವರಿ ಬಹಳ ಕುಂಠಿತ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ಸಾಂಬಾರು ತೋಟಪಟ್ಟಿ ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಅವರು ಒಂದು 20 ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಅವಗುಣಕ್ಕೆ. ಸೊ ಯಾವ ತರ ಒಂದು ಈಗ ಅರಿಶಿನ ಅಥವಾ ಶುಂಠಿ ಅಂದಾಗ ನಾವೇನು ಅಂದ್ರೆ ಬರೀ ಅಡಿಗೆಗೆ ಅಷ್ಟೇ ಉಪಯೋಗ ಮಾಡಲ್ಲ, ಅಲ್ಲಿ ಕಂಟೆಂಟ್ ಒಲೋರಿಜಿನ್ಸ್ ಅಂತ ಇರುತ್ತೆ, ಸೊ ಎಣ್ಣೆ ಅಂಶ ಇರುತ್ತೆ, ಸೊ ಕರ್ಕ್ಯೂಮಿನ್ ಅಂಶ ಅಂತ ಇರುತ್ತೆ. ಸೊ ಯಾಕೆಂದ್ರೆ ಈಗ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಅವರು ಈ ಟಾನಿಕ್ ಅಥವಾ ಬೇರೆ ಬೇರೆ ಪದಾರ್ಥಗಳಿಗೆ ಟ್ಯಾಬ್ಲೆಟ್ ಔಷಧಿ ಮಾತ್ರೆಗಳ ಉಪಯೋಗ ಮಾಡಬೇಕು ಅಂದ್ರೆ ಖಂಡಿತವಾಗಿ ಹೊರದೇಶ ಆಗಿರ್ಬೋದು ನಮ್ಮ ದೇಶದಲ್ಲಾಗಿರ್ಬೋದು ಇದು ಜಾಸ್ತಿ ಫಂಗಲ್ ಪ್ರಾಪರ್ಟಿ ಇರೋದ್ರಿಂದ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅರಿಶಿನದಲ್ಲಿ ಕರ್ಕ್ಯೂಮಿನ್ ಅಂಶ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಇತ್ತೀಚಿನ ದಿನಗಳಲ್ಲಿ ಈಗ ಮೊದಲೆಲ್ಲ ಏನ್ ಮಾಡ್ತಿದ್ರು, ಸ್ಥಳೀಯ ಬೆಳೆಗಳನ್ನ ಬೆಳೀತಿದ್ರು. ಸ್ಥಳೀಯ ತಳಿಗಳಿಗಿಂತ ಹೊಸ ಬಿಡುಗಡೆ ಆದಂತ ತಳಿಗಳು ಬೆಳೆದ್ರೆ ಈಗ ISR ಸುಪ್ರೀಂ ಅಂತ ಬೆಳೆದಿದ್ದಾರೆ, ISR ಕೇದಾರನಾಥ್ ಅಂತ ಬೆಳೆದಿದ್ದಾರೆ, ಆಮೇಲೆ ರಂಗ ರಶ್ಮಿ, ಆಮೇಲೆ ನಮ್ಮ ಈರೋಡ್ ಲೋಕಲ್. ಸೊ ಇವೆಲ್ಲ ತಳಿಗಳನ್ನ ಬೆಳೆದ ರೈತರು ಏನ್ ಮಾಡ್ತಾರೆ, ಮೊದಲೆಲ್ಲ 5 ಟನ್ ಬೆಳೀತಿದ್ರು ಎಕರೆಗೆ. ಸೊ ಇವೆಲ್ಲ ಒಂದು ಹೆಕ್ಟರ್ ಪ್ರದೇಶಕ್ಕೆ 30-35 ಟನ್ ಅಷ್ಟು ಇಳುವರಿ ಬರ್ತಾ ಇದೆ ಒಂದು ಹೆಕ್ಟರ್ ಪ್ರದೇಶಕ್ಕೆ. ಸೊ ಆ ನಿಟ್ಟಿನಲ್ಲಿ ಇನ್ನು ಈಗ ಸುವರ್ಣ ಸುಗುಣ ಪ್ರಭಾ ಪ್ರತಿಭಾ, ಸೊ ಈ ತರ ಈಗ ನಾನು ಮೊದಲೇ ಹೇಳದಂಗೆ ಕಾಲಿಕಟ್ ಅವರು ಸಂಶೋಧನಾ ಕೇಂದ್ರದವರು ಸುವರ್ಣ ರಂಗ ರಶ್ಮಿ ಈ ತರ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ತರ ತಳಿಗಳನ್ನ ರೈತರು ಜಾಗೃತರಾಗಿ ನಿಮ್ಗೆಲ್ಲಿ ಈಗ ತಳಿಗಳು ಅಂತಂದ್ರೆ ನಮ್ಮ ಮೈಸೂರು ಕಾಲೇಜಲ್ಲಿ ನಿಮ್ಗೆ ತಳಿಗಳು ಕೊಡ್ತಾರೆ, ಜೊತೆಗೆ ಅಂತಂದ್ರೆ ನೀವು ಚಾಮರಾಜನಗರದಲ್ಲಿ ಸುಮಾರು ಪ್ರಗತಿಪರ ರೈತರು ಈ ತರ ತಳಿಗಳನ್ನ ಬೆಳೆದು ಈರೋಡ್ ಲೋಕಲ್ ಮಾರುಕಟ್ಟೆ ಮಾಡ್ತಿದ್ದಾರೆ. ಸೊ ಅಲ್ಲಿ ನಿಜವಾಗ್ಲೂ ನೀವು ಗುರುತು ಮಾಡಿ ಖಂಡಿತವಾಗಿ ನೀವು ಈ ಕಡೆಗೆ ಪ್ರಸಾರ ಮಾಡಿದ್ರೆ ಹೆಚ್ಚು ಆದಾಯವನ್ನ ಪಡಿಬಹುದು. ನಮ್ಮ ಹಾಸನ ಜಿಲ್ಲೆಗೆ ಯಾವ ತಳಿ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ? ನಮ್ಮ ಮೊದಲೇ ಹೇಳದಂಗೆ ISR ಸುಪ್ರೀಮ್, ISR ಕೇದಾರನಾಥ್ ಅಂತ, ಆಮೇಲೆ ಇದು ನಮ್ಮ ISR ಪ್ರಭಾ, ISR ಪ್ರತಿಭಾ. ಸೊ ಈ ತರ ತಳಿಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದಂಗೆ ISR ಪ್ರಭಾ, ISR ಪ್ರತಿಭಾ ತಾಂತ್ರಿಕತೆ ಬಹಳ ಹರಡಿದೆ. ಸೊ ಆ ನಿಟ್ಟಿನಲ್ಲಿ ISR ಪ್ರಭಾ, ISR ಪ್ರತಿಭಾ, ಆಲಪ್ಪಿ, ಸುಪ್ರೀಮ್, ಸೊ ಈ ತರ ತಳಿಗಳನ್ನ ಬೆಳ್ಕೊಂಡ್ರೆ ಉತ್ತಮವಾಗಿ ಇಳುವರಿಯನ್ನು ಪಡಿಬಹುದಾಗಿದೆ ರೈತ ಬಂಧುವರು. ಈ ಶುಂಠಿ ಆಗ್ಬೋದು ಅರಿಶಿನ ಆಗ್ಬೋದು, ಅನೇಕ ಕೃಷಿಕರು ಏನ್ ಮಾಡ್ತಾರೆ ಅಂತ ಅಂದ್ರೆ ಬಿತ್ತನೆಗೆ ಮೊದಲೇ ಅದಕ್ಕೆ ಬೀಜೋಪಚಾರವನ್ನೆಲ್ಲ ಮಾಡಿ ಮೊಳಕೆ ಬರೆಸಿ ನಾಟಿ ಮಾಡುವಂತದನ್ನು ನಾವು ನೋಡ್ತೇವೆ.

ಬಹಳ ಹಿಂದಿನಿಂದಲೂ ಕೂಡ ಇದೊಂದು ಆಚರಣೆ ಇದೆ. ಹಾಗಾಗಿ ಹೆಚ್ಚು ಬಿತ್ತನೆ ಬೀಜ ಬೇಕಾಗುತ್ತೆ, ಬಿತ್ತನೆ ಬೀಜಕ್ಕೆ ನಮ್ಮ ರೈತರು ಹೆಚ್ಚು ಹಣವನ್ನ ಹೂಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಗಿಡಗಳನ್ನ ಕಾಂಡದಿಂದ ಪಡಿತಕ್ಕಂತಹ ಸಾಧ್ಯತೆಗಳು ಇದಾವ ಹೇಗೆ ಅಂತ? ಖಂಡಿತ. ಈಗ ನಾವು ಮೊದಲೇ ಹೇಳದಂಗೆ ಬೇರೆ ಬೇರೆ ತೋಟಗಾರಿಕೆ ಬೆಳೆಯಲ್ಲಿ ಅಂಗಾಂಶ ಕೃಷಿ ಅಂತ ಬಂದಿದೆ. ಈಗ ಬಾಳೆ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಇದೊಂಥರ ಹೊಸ ವಿನ್ಯಾಸ ಅಥವಾ ಹೊಸ ತಾಂತ್ರಿಕತೆ. ಅದೇ ನಿಟ್ಟಿನಲ್ಲಿ ಈಗ ಶುಂಠಿ ಆಗಿದ್ದು ಅರಿಶಿನ ಆಗಿರ್ಬೋದು, ನಾವು ಕಾಂಡದಲ್ಲೇ ನಾವೇ ಉತ್ಪಾದನೆ ಮಾಡ್ಕೊಂಡು, ಯಾಕೆಂದ್ರೆ ಒಂದು ಎಕರೆ ಪ್ರದೇಶಕ್ಕೆ ಅಥವಾ ಒಂದು ಎಕರೆ ಹೇಳ್ಬೇಕು ಅಂದ್ರೆ 750 kg ಗೆಡ್ಡೆಗಳು ಬೇಕು. ಸೊ ರೈತರು ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ, ಬಂಡವಾಳನ ಬರೀ ಖರೀದಿ ಮಾಡೋದಕ್ಕೆ 50% ಹೂಡಿಕೆ ಮಾಡ್ತಾ ಇದಾರೆ. ಸೊ ಅದನ್ನ ತಡೆಗಟ್ಟ ನಿಟ್ಟಿನಲ್ಲಿ ಕೇಂದ್ರೀಯ ಸಾಂಬಾರು ಮಂಡಳಿ ಅಥವಾ ಕೇಂದ್ರೀಯ ಸಾಂಬಾರು ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಅವರು ಒಂದು ತಂತ್ರಜ್ಞಾನ ಬಿಡುಗಡೆ ಮಾಡಿದ್ರೆ, ಶುಂಠಿಲಾಗಿದ್ವು ಅರಿಶಿನ ಆಗಿರ್ಬೋದು, ಅದೇನಿಲ್ಲ ಅಂದ್ರೆ 5 gram ಅಷ್ಟು ತೂಕುದ್ದು ಒಂದ್ ಕಣ್ಣು ಎರಡು ಕಣ್ಣು ಇರೋದನ್ನ ನಾವು ಪ್ರೋಟ್ರೇಟ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಪ್ರೋಟ್ರೇಟ್ ಒಳಗಡೆ ಏನು ಡಿಕಂಪೋಸ್ ಕಾಯಪುತ್ತಾಕಿ ಅಂತಂದ್ರೆ ಈಗ ಈ ಸಣ್ಣ ಸಣ್ಣ ಗಿಡಗಳನ್ನ ಬೆಳೆಸಿ ಕೊಡ್ತಾರಲ್ಲ, ಮೆಣಸಿನ ಗಿಡ, ಬದನೆ ಗಿಡ, ಆ ತರದ ತಂತ್ರ. ಈಗ ತರಕಾರಿಗಳನ್ನ ಸಸಿಗಳನ್ನ ಯಾವ ತರ ಉತ್ಪಾದನೆ ಮಾಡ್ತೀವಿ, ಯಾವ್ದು ಬೀಜದಿಂದ ಮಾಡ್ತೀವಿ. ಹೌದು, ಇಲ್ಲಿ ಗೆಡ್ಡೆಗಳಿಂದ ಒಂದ್ 5 gram ಅಷ್ಟು ಸಣ್ಣ ಗೆಡ್ಡೆಗಳನ್ನ ಒಂದೆರಡು ಕಣ್ಣಿರ್ಬೇಕು, ಒಂದು ಎರಡು ಕಣ್ಣಿದ್ರೆ ಪ್ರೋಟ್ರೇಲಿ ಏನು ನಾವು ಮೀಡಿಯ ಹಾಕಿರ್ತೀವಿ ಅದಕ್ಕೆ ನಾವು ಅದನ್ನ ನಾಟಿ ಮಾಡಿದಾಗ 30 days ನಿಮ್ಗೆ ಸಸಿಗಳು ಉತ್ಪಾದನೆ ಆಗ್ಬಿಡುತ್ತೆ. ಬರೀ 30 days ನಂತರ ಆ ಸಸಿಗಳನ್ನ ತಂದು ನಾ ಶಿಫಾರಸು ಮಾಡಿದ ಅಂತರದಲ್ಲಿ ಸಾಲಿಂದ ಸಾಲಿಗೆ 40 cm, ಗಿಡದಿಂದ ಗಿಡಕ್ಕೆ 30 cm, ಇದರಲ್ಲಿ ಶೇಕಡ ನೀವು 50-60% ಬೀಜನ ಉಳಿಸಬಹುದು, ರೈತರ ಆದಾಯನ ಜಾಸ್ತಿ ಮಾಡಬಹುದು, ಮತ್ತೆ ಬಂಡವಾಳನ ಪ್ರಾರಂಭಿಕ ಹಂತದಲ್ಲೇ ಬಂಡವಾಳನ ನಾವು ಕಡಿಮೆ ಮಾಡಬಹುದು. ಈ ತಾಂತ್ರಿಕತೆ ನಿಮ್ಗೆ ಬೇಕು ಅಂದ್ರೆ ನಮ್ಮ ಮೈಸೂರು ತೋಟಗಾರಿಕಾ ಮಹಾವಿದ್ಯಾಲಯ ಅಲ್ಲೂ ಇದೆ. ನೀವು ತೋಟಗಾರಿಕಾ ಸಂಶೋಧನೆ ಅರಸೀಕೆರೆಗೆ ಬಂದಾಗ ಖಂಡಿತವಾಗಿ ನಾವು ಪ್ರತ್ಯಕ್ಷತೆ ಮೂಲಕ ನಾವು ಅದನ್ನ ತೋರಿಸ್ಕೊಡ್ತೀವಿ. ಯಾರು ರೈತರು ಇಚ್ಛೆ ಪಟ್ಟಲ್ಲಿ ನಮ್ಮ ಭೇಟಿ ಮಾಡಿದಾಗ ಖಂಡಿತ ತಾಂತ್ರಿಕತೆ ಮಾಡಿ ರೈತರಿಗೆ ಬಂಡವಾಳನ ಕಡಿಮೆ ಮಾಡ್ತೀವಿ. ಕಾಂಡಗಳು ಸಣ್ಣದಾದಷ್ಟು ಒಳ್ಳೆ ಇಳುವರಿ ಬರೋದಿಲ್ಲ, ಗಿಡಗಳು ದೃಢವಾಗಿರೋದಿಲ್ಲ ಅನ್ನೋಂತ ಒಂದು ನಂಬಿಕೆ ನಮ್ಮ ರೈತರಲ್ಲಿದೆ. ಅದಕ್ಕೋಸ್ಕರನೇ ಅವರು 30 gram, 40 gram, 50 gram ಎಷ್ಟು ದೊಡ್ಡ ಕಾಂಡ ಹಾಕಿದ್ರೆ ಸಾಧ್ಯನೋ ಅಷ್ಟನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿಜವಾಗ್ಲೂ ವೈಜ್ಞಾನಿಕವಾಗಿ ಆಕ್ಚುಲಿ ವೈಜ್ಞಾನಿಕವಾಗಿ ನೇರ ಸಂಬಂಧ ಇರಲ್ಲ. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ಬೇರೆ ತಳಿಗಳನ್ನ ತಗೊಂಡು, ಈಗ ತೆಂಗಲ್ಲಿ ನೀವು ಕಾಯಿ ದಪ್ಪ ಇದ್ರೆ ಕಾಯಿ ಜಾಸ್ತಿ ಬರಲ್ಲ, ಸೊ ಹಾಗಾಗಿ ಮೀಡಿಯಂ ಸೈಜ್ ತಗೋಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಗೆಡ್ಡೆ ಜಾತಿಗಳಲ್ಲೂ ಅಷ್ಟೇ, ನೀವು ಸಸಿಗಳನ್ನ ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿದಾಗ ಉತ್ಪಾದನೆ ಮಾಡಿ, ಪ್ರೋಟ್ರೇಟ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಗೆಡ್ಡೆಯಿಂದ ಸಸಿಗಳ ಉತ್ಪಾದನೆ ಅಂತ ಹೇಳ್ತೀವಿ, ಅದು ಸಣ್ಣ ಗೆಡ್ಡೆನ ತಗೊಂಡು ನೀವು ಉತ್ಪಾದನೆ ಮಾಡಿದಾಗ ಏನು ಜಾಸ್ತಿನೇ ಇಳುವರಿ ಬರುತ್ತೆ. ಖಂಡಿತವಾಗಿ ನಾವು ಸುಮಾರು ಪ್ರತ್ಯಕ್ಷಣ ಏರ್ಪಡೆ ಮಾಡಿದೀವಿ, ಸುಮಾರು ಭಾಗದಲ್ಲಿ ಮೈಸೂರು ಚಾಮರಾಜನಗರ ನಮ್ಮ ಅರಸೀಕೆರೆಯಲ್ಲೂ ಏರ್ಪಾಡು ಮಾಡಿದೀವಿ. ಸೊ ಹಾಗಾಗಿ ಅದಕ್ಕೆ ಇದಕ್ಕೇನು ನೇರ ಸಂಬಂಧ ಇರಲ್ಲ. ಈಗ ಮಾರುಕಟ್ಟೆದು ಒಂದು ಸಮಸ್ಯೆ, ಅರಿಶಿನ ಇಲ್ಲಿ ಬೆಳೆದ್ರೆ ನಾವು ಮಾರಾಟ ಮಾಡುವಂತದ್ದು ಎಲ್ಲಿ ಅನ್ನುವಂಥದ್ದು ಅನೇಕರಿಗೆ ಗೊತ್ತಿಲ್ಲ. ಮಾರುಕಟ್ಟೆ ಎಲ್ಲಿ ದೊರಕುತ್ತೆ? ಮೈಸೂರು ಚಾಮರಾಜನಗರ ಪ್ರಗತಿಪರ ರೈತರು ಏನ್ ಮಾಡ್ತಾರೆ, ತಮಿಳುನಾಡಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ಅರಿಶಿನ ಮಾರುಕಟ್ಟೆ, ಯಾವ ತರ ನಾವು ತೆಂಗು ಮಾರುಕಟ್ಟೆ APMC ಎಲ್ಲ ಕೊಡ್ತೀವಿ, ಅದೇ ನಿಟ್ಟಿನಲ್ಲಿ ಈರೋಡ್ ಮತ್ತೆ ಸೇಲಂ ಅಲ್ಲಿ ಬಹಳ ರೈತರು ಬೆಳೀತಿದ್ದಾರೆ. ಈರೋಡ್ ಮತ್ತೆ ಸೇಲಂ ಅಲ್ಲಿ ರೈತರು ಅವರೇ ಬಂದು ತಗೊಂಡು ಹೋಗ್ತಾರೆ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗಿ ನೀವು ಅಲ್ಲೋಗಿ ತಗೊಂಡಾಗ ಒಳ್ಳೆ ನಿಮ್ಗೆ ಸರ್ಕಾರನೇ ಏನು ನಿಗದಿ ಮಾಡಿರುತ್ತೆ. ಯಾಕಂದ್ರೆ ಈಗಂತೂ ಒಂದು ಕ್ವಿಂಟಾಲ್ಗೆ ಹೆಚ್ಚು ಕಡಿಮೆ 7,000-8,000 rupees ಇದೆ ಒಂದು ಪ್ರತಿ ಕ್ವಿಂಟಾಲ್ಗೆ ಸರಾಸರಿ. ಸೊ ನಾಟಿನಲ್ಲಿ ನೀವು ಹೊಸ ಹೊಸ ತಳಿಗಳನ್ನ ಬೆಳ್ಕೊಂಡ್ರೆ ಒಂದು 30-38 tons ಅಷ್ಟು ಬೆಳಿಬಹುದು. ನೀವು ಈರೋಡ್ ಅಥವಾ ಸೇಲಂ ತಮಿಳ್ನಾಡಲ್ಲಿ ಹೋದ್ರೆ ಖಂಡಿತ ಅಲ್ಲಿ ಒಳ್ಳೆ ಮಾರುಕಟ್ಟೆ ದೊರಕುತ್ತೆ. ಅಂತಿಮವಾಗಿ ಅರಿಶಿಣದ ಬೆಳೆಗಾರರಿಗೆ ತಾವು ಏನ್ ಹೇಳಿಕ್ ಇಷ್ಟಪಡ್ತಾರೆ? ಖಂಡಿತವಾಗಿ ರೈತ ಬಾಂಧವರು ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳಿ, ಮೊದಲು ಹೇಳಿದಂಗೆ ಹೊಸ ತಳಿಗಳನ್ನ ಬೆಳೀರಿ, ಸ್ಥಳೀಯ ತಳಿಗಳನ್ನ ಸಂರಕ್ಷಿಸಿ. ಬಟ್ ಹೊಸ ಹೊಸ ತಳಿಗಳನ್ನ ಬೆಳೆದಾಗ ಖಂಡಿತವಾಗಿ ಬೇರೆ ರೈತರಿಗೂ ಮಾದರಿ ಆಗ್ತೀರಾ, ಜೊತೆಗೆ ತಮ್ಮ ಆದಾಯನ ವೃದ್ಧಿಸಿಕೊಳ್ಬಹುದು. ಆಮೇಲೆ ಪೋಷಕಾಂಶ ನಿರ್ವಹಣೆ, ಇದರಲ್ಲಿ ಪೋಷಕಾಂಶ ನಿರ್ವಹಣೆ ಬಹಳ ಅತ್ಯಗತ್ಯ. ಮುಂದೆ ಹೇಳದಂಗೆ ಈ ಬೇವಿನಿಂಡಿ ಹಾಕೋದು, ಸಗಣಿ ಗೊಬ್ಬರ ಹಾಕೋದು, ಲಘು ಪೋಷಕಾಂಶ ಪೂರೈಕೆ ಮಾಡೋದು, ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು ಅಥವಾ ಸ್ಪ್ರಿಂಕ್ಲರು, ಮತ್ತೆ ಅಂತರ ಬೆಳೆ. ಈಗ ಎಲ್ಲೇ ರೈತ ಸಣ್ಣ ರೈತರು ಇದ್ದಾರೆ, ಈಗ ತೆಂಗಿನ ತೋಟ ಅಡಿಕೆ ತೋಟದಲ್ಲೂ ಕೂಡ ನಾವು ಅರಿಶಿನ ಶಿಫಾರಸು ಮಾಡಿದ್ವಿ. ಸೊ ಅಲ್ಲೂ ಕೂಡ ನಾವು ಎಲ್ಲಿ 3-4 acres ಅಂತ ಸಣ್ಣ ರೈತರು ಕೂಡ ಇತರ ಅರಿಶಿನ ಬೆಳೆದು ನೀವು ಅಂತರ ಬೆಳೆಯಾಗಿ. ಆಮೇಲೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು. ಈಗ ಅರಿಶಿನ ಹಾಕಿದ್ರೆ ಬೇರೆ ಈಗ ಜೋಳ ಹಾಕೋದು, ಆಲೂಗಡ್ಡೆ ಹಾಕೋದು, ಬೇರೆ ಬೇರೆ ಬೆಳೆಗಳನ್ನ ಬೆಳೆದಾಗ ಒಂದು ಬೆಳೆ ಪರಿವರ್ತನೆ ಆಗುತ್ತೆ. ಜೊತೆಗೆ ಹೊಸ ಹೊಸ ಪದ್ಧತಿಯನ್ನು ಬೆಳೆಸ್ಕೊಂಡ್ರೆ ರೈತರು ಏನು ಬೇರೆ ಬೇರೆ ಬೆಳೆಯಿಂದ ಕೃಷಿ ಬೆಳೆಗಿಂತ ತೋಟಗಾರಿಕೆ ಬೆಳೆಗಳನ್ನ ಬೆಳೆದ್ರೆ ಆದಾಯ ವೃದ್ಧಿಸ್ಕೋಬಹುದು ಅಂತ. ಜೊತೆಗೆ ಇನ್ನೊಂದೇನಂದ್ರೆ ಟರ್ಮರಿಕ್ ಸ್ಪೆಷಲ್ ಅಂತ ಡೆವಲಪ್ ಮಾಡಿದ್ದಾರೆ. ಟರ್ಮರಿಕ್ ಸ್ಪೆಷಲ್ ಅನ್ನೋ ಉದ್ದೇಶ ಅಂದ್ರೆ ಅರಿಶಿನ ಸ್ಪೆಷಲ್, ಯಾವ ತರ ಜಿಂಜರ್ ಸ್ಪೆಷಲ್, ಬನಾನಾ ಸ್ಪೆಷಲ್, ಇದು ಒಂಥರ ಲಘು ಪೋಷಕಾಂಶ. ಅದನ್ನು ಕೂಡ ರೈತ ಬಾಂಧವರು ಸಿಂಪಡಣೆ ಮಾಡಿದಾಗ ಅಥವಾ ಸುತ್ತ ಹುಯ್ದಾಗ ನಿಮ್ಗೆ ಏನಾಗುತ್ತೆ ಅಧಿಕ ಇಳುವರಿ, ಈಗ ಏನು 25 ಟನ್ ಅಂದ್ರೆ ಒಂದು 30% ಅಧಿಕ ಇಳುವರಿ ಬರುತ್ತೆ. ಅದೇನೆಲ್ಲ ಲಘು ಪೋಷಕಾಂಶ ಮಿಶ್ರಣ. ಸೊ ಅದನ್ನ ತಾವು ತಮ್ಮ ತೋಟದಲ್ಲಿ ತಾಂತ್ರಿಕತೆ ಅಳವಡಿಸಿಕೊಂಡಾಗ ಖಂಡಿತ ಹೋಗಿ ಯಶಸ್ ಆಗ್ಬೋದು ರೈತ ಬಂದವರು ಅಂತ ಹೇಳ್ತೀನಿ ನಾನು. ಅರಿಶಿಣದ ಬೆಳೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ನಮ್ಮ ಕೃಷಿಕರು ಹೇಗೆ ಸಂಪರ್ಕವನ್ನು ಮಾಡುವಂತದ್ದು? ಖಂಡಿತ, ನನ್ನ ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 9886 8216 821 8219 599. ಇದು ಡಾಕ್ಟರ್ ಆರ್ ಸಿದ್ದಪ್ಪ ಅವರ ಸಂಪರ್ಕ ಸಂಖ್ಯೆ. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತೇನೆ, 9886 8219 599. ಒಳ್ಳೆದು ಸಿದ್ದಪ್ಪ ಅವರ, ಇವತ್ತಿನ ಕಾರ್ಯಕ್ರಮದಲ್ಲಿ ಅರಿಶಿಣದ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ನಿಮಗೂ ಮತ್ತೆ ರೈತ ಬಂದವರಿಗೆಲ್ಲ ನನ್ನ ಮನದಾಳದ ಧನ್ಯವಾದಗಳು ಸರ್. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ, ನಿಯಂತ್ರಣದಲ್ಲಿ